ಯಾರಿಗ ಗೊತ್ತ? ನಾ ಹೋಗೋದಕ್ಕ ನಮ್ಮ ಓಣಿ ಎಲ್ಲ ಇತ್ತು ಹಳಳ ಆಗೋದಕ್ಕ. ಏನೇ ಆಗ್ಲಿ, ನಮ್ಮ ತಾತೇನವ್ರ ಸನಿ ಹೋಗಿ ನಾನಾದ್ರೂ ಮಾತಾಡಿಸಿ ಬರ್ತೀನಿ. ಅಣ್ಣ ತಾತೇನವರೇ, ಅಣ್ಣ ತಾತೇನವರ ಕೈ ಸೊನ್ನೆ ಮಾಡ್ಲಿಕ್ಕೆ ಏನ ಕೈಗೇನ ಸೊಳ್ಳಂಗಿ ಬೇನೆ ಆಯ್ತು ಅಣ್ಣ? ಮಾತಾಡೋದಿಲ್ಲ. ಯಾವಾಗಿದ್ರು ನಮ್ಮ ತಾತ್ಯಾಗ ಸೆಮಿ ಸೆಮಿ ಮಾತುಗಳು ಬೇಕ, ಇಲ್ಲಾದ್ರ ಬಾಯಿಗೆ ಏನ್ರ ಬೆಚ್ಚಗಾಗಲಿ ಅಥವಾ ಸೆಮಿ ಉಂಡಿ ಆಗಲಿ ತಿನ್ನಿಸ್ಲಿಕ್ಕೆ ಬೇಕ. ಅಣ್ಣ ತಾತ್ಯ, ನಿಮ್ಮ ಸಲುವಾಗಿ ನಾಲ್ಕು ಸ್ಪೆಷಲ್ ಉಂಡಿ ತಂದಿದ್ದೇನೆ ಅಣ್ಣ, ಇವನ್ ತಿನ್ರಿ, ನನ್ನ ಜೋಡಿ ನಾಲ್ಕು ಮಾತು ಮಾತಾಡ್ರಿ. ಕೋಗಿಲ ಕೂಗೋದು ತನ್ನ ಕಂಠದ ಸ್ವಾರ್ಥ ಸುಖಕ್ಕಾಗಿ, ಇವರ ಕರೆಯೋದು ತಮ್ಮ ಶರೀರ ಹಿತಕ್ಕಾಗಿ, ನಾನು ಹೋಗೋದು ಉಂಡಿ ಲಾಭಕ್ಕಾಗಿ. ತರ್ರಿ ಅನ್ನ ತೆಗೆದುಕೊಳ್ಳಿರಿ. ತರ್ರಿ ಅನ್ನ ತಾತ ತಿನ್ರಿ. ತಿನ್ನುವ ಅಂದ್ರೆ ನಿಮ್ಮ ಜೋಡಿದ್ರೆ ಅವ್ರ ಎಲ್ಲಿ ಹೋದ್ರು? ಯಾರ್ರಿ ಅಂದ್ರೆ ಬೆಳವೆ ತನಕ ಕುಣದಾಡಿ ಹೋದ್ರಲ್ಲ ಅವ್ರಿ ಅಣ್ಣ, ಅವ್ರೆಲ್ಲಿ ಹೋದ್ರು? ಅವ್ರ ಅತ್ತ ಹೋಗಿಬಿಟ್ರವ. ಅತ್ತ ಅಂದ್ರೆ ಇನ್ ರಾತ್ರಿ ಹೋದ್ರ ಅಥವಾ ಹಗಲಿ ಹೋದ್ರ? ಹಗಲಿ ಹೋದ್ರಿ. ಹಗಲಿ ಹೋದ್ರೆ ಅಣ್ಣ ಇನ್ನು ಮಧ್ಯಾಹ್ನ ವೇಳೆ ಹೋದ್ರೆ ಮುಂಜಾನೆ ಹೋದ್ರ? ಮಧ್ಯಾಹ್ನ ಹೋದ್ರಿ. ಮಧ್ಯಾಹ್ನ ವೇಳೆದಲ್ಲಿ ಹೋದ್ರೆ ಕಾಲ್ ಬಾಳ ಸುಡ್ತಾರ, ಕಾಲ ಏನ್ ಬಿಟ್ಟಿದ್ರು? ಅವ್ನ ಪರಿಸ್ಥಿತಿ ಬಹಳ ಕೆಟ್ಟ ಹೋತಾವ್ರಿ. ಅದೆಂಗ? ಅವ್ರಿ ಅವ್ ಹೋಗ್ಬೇಕಾದ್ರೆ ಬಿಸಿಲು ಬಹಳ ಆದ್ರಿಂದ ಬಾಯಿ ಸೊನಾಟಿ ಬೂಟ್ ಮಾಡಿಕೊಟ್ಟಿನ್ರಿ. ತಾತೆ ಆ ಬಾಳಿ ಸೊನಾಟಿ ಬೂಟ್ ತಲೆ ಮೇಲೆ ಛತ್ರಿ ವಿಸ್ತರಣಿ ಒಂದ್ ದಂಡಿ ಸುಚಿ ಅವ್ನ ಕೈಯಾಗ ಕೊಟ್ಟಿನ್ರಿ. ಹಾ, ವಿಸ್ತರಣಿ ತಲೆ ಮೇಲೆ ಛತ್ರಿ ಕಾಲ ಬಾಳಿ ಸೊನಾಟಿ ಹತ್ತಿ ಹೋಗ್ಬೇಕಾದ್ರೆ ಯಾತ್ರ ಮೇಲೆ ಹೋದ್ರೆ? ಬಕ್ಕ ಹೋರಿ ಮೇಲ್ರಿ. ಬಕ್ಕ ಹೋರಿ ಮೇಲೆ ಹೌದ್ರಿ. ಅಂದ್ರೆ ಹಿರಿಯರು ಶಾಸ್ತ್ರಿ ನಿಮ್ಮ ಮಾಡಿದ್ದೇನೆ ಸುಳ್ಳಲ್ಲ. ಒಂದು ಹೆಣ್ಣಿಗಾಗಿ ಕೆಡೋದ, ಒಂದು ಮಣ್ಣಿಗಾಗಿ ಕೆಡೋದ? ಹೌದ್ರಿ. ಒಂದು ಹಳ್ಳಿಗಾಗಿ ಕೆಡಬೇಕನ್ನುವಂತ ಶಾಸ್ತ್ರ ನಿಮಗೆ ಬರೆದಿಟ್ಟದೈತಿ. ಹೌದು. ಕಾಲೋ ಕಾಲ ಹಿಂದೆ ಎಂತೆಂತ ಜನ ತಾತೆ ಹೆಣ್ಣಿನ ಸಲುವಾಗಿ ಮಣ್ಣು ಮುಚ್ಚಿದ್ದೈತಿ. ಆಯ್ತಿಲ್ಲ, ಈಗ ಸದ್ಯ ನೋಡಿದ್ರೆ ಅವ್ರು ಇಷ್ಟೆಲ್ಲ ಆಗ್ಬೇಕಾದ್ರೆ ಯಾರ ಸಲುವಾಗಿ ಆತು? ಯಾರ ಸಲುವಾಗಿ ಆತ್ರಿ? ನನ್ನ ಸಲುವಾಗಿ. ಏನೇ ಯಾಕಾಗ್ಲಿ ಆಗ್ಲಿ, ನನ್ನ ಸಲುವಾಗಿ ಇಷ್ಟು ತ್ರಾಸ್ ತಗೊಂಡ ಅವರ ದೇಶ ಬಿಟ್ಟು ಹೋದ್ರೆ ಅಂದ್ರೆ ಇನ್ನ ಅವ್ರನ್ನ ಹುಡುಕಾಡ್ತಾ ಹೋಗು ನಡ್ರಿ. ಹೋಗ ನಡ್ರಿ. ಶಯನ ಮಂಚದ ಮ್ಯಾಲ ಒಬ್ಬವಳಾಂಗಿರಲಿ, ಶಯನ ಮಂಚದ ಮ್ಯಾಲ ಒಬ್ಬವಳಾಂಗಿರಲಿ, ಯಾಕೆ ಮಾಡ್ತಾ ಇದ್ದೀರಾ? ಯಾವತ್ತು ಹೋದಾಗಿಂದ ನನ್ನ ಜೀವನದಾಗಿಂತ ಎಷ್ಟು ಸಮಾಧಾನ ಇಲ್ಲ. ಒಂದ ದಿವಸ ಅಂದ್ರೆ ಒಂದ ತಾಸ, ಹೌದು, ಒಂದ ತಾಸ ಅಂದ್ರೆ ಒಂದ ನಿಮಿಷ, ಹೌದು. ಹಿಂಗ ನನ್ನ ದೇಹದಲ್ಲಿ ಆತ್ಮ ಕೊರಗಲಿಕ್ಕೆ ಹತ್ತಿರುವುದು. ಹೌದು ಅಣ್ಣ, ಅವ್ರು ಎಲ್ಲಿದ್ದಾರೋ ಎಲ್ಲಿಲ್ಲ ಸ್ವಲ್ಪ ಹುಡುಗಿಯಾಗಿ ತೋರಿಸಬೇಕಾಯ್ತ್ರಿ. ಫೋನ್ ಇಡಲವು ಅಣ್ಣ, ನಡೀರಿ ಫೋನ್ ಬರ್ರಿ ಅಣ್ಣ. ಇಲ್ಲಿದ್ದಾರೆ ಅವರೇನ್ ನೋಡು, ಅವ್ರ ಅಲ್ಲವ, ಅವರು ಅಲ್ಲ, ಅಲ್ಲ ಅಲ್ಲ, ಈಚೆ ಕಡೆ ಇವರು ಅಲ್ರಿ, ಆಚೆ ಕಡೆ ಅವರು ಅಲ್ರಿ ಅಣ್ಣ. ಈಗ ಸದ್ಯ ಅವರು ಮುಖ ಕಾಣದಾಗಿಂದ ನನ್ನ ಮನಸ್ಸಿನಲ್ಲಿ ಎಲ್ಲಷ್ಟು ಸಮಾಧಾನ ಇಲ್ಲ. ಈಗ ಸದ್ಯ ನೀವು ತೋರಿಸ್ತೇವೆ ಅಥವಾ ಇಲ್ಲಿ ನಾವು ಪ್ರಾಣ ಕೊಡ್ಲೇವ. ಇಬ್ರು ಕೂಡ ಹೋಗ್ಬರಿ ನೋಡ್ರಿ, ಇಬ್ರು ಕೂಡ ಬರ್ರಿ ಅಣ್ಣ. ಈಗ ನಾವು ಅಲ್ಲಿಂದ ಇಲ್ಲಿಗೆ ಬರೋದಕ್ಕ ಆರ್ ತಾಸ ಹೊತ್ತ ಇರೋದಕ್ಕ ಈಗ ಸದ್ಯ ಅವ್ರ ಮುಖಾಂತರ ನನಗೆ ಭೇಟಿ ಆಗ್ಬೇಕ. ಎಲ್ಲಿದ್ದಾರೆ ತೋರಿಸ್ರಿ, ಬರ್ರಿ ಹೋಗ್ರಿ. ಹಾ ತೋರಿಸ್ರಿ ನೋಡ್ರಿ. ಯಾಕ್ರಿ ಇವ್ರ ನೋಡ್ರಿ, ಇವ್ರು ಅಣ್ಣ, ಅವರು ಅಲ್ಲ, ಅಲ್ಲ ಅಲ್ಲ, ಅವ್ರು ಅಣ್ಣ, ಅವರು ಅಲ್ಲ, ಅವರು ಅಲ್ಲ, ಅವರು ಅಲ್ಲ, ಇವ್ರಿ ಅಣ್ಣ. ಹೌದು ಹೌದ್ರಿ ಅಣ್ಣ. ನನ್ನ ಮೇಗಿನಿ ತಪ್ಪ ನಿನ್ನ ಮೇಲೆ ಹಾಕಿಕೊಂಡ ಹಾಕಿಕೊಂಡು ಅಣ್ಣ ತಾತೇನವರ ಕರೆದುಕೊಂಡು ಬನ್ನಿರಿ. ಹೋಗಿ ಕರ್ಕೊಂಡ್ ಬಂದ್ರಿ. ಹೌದ ಕರ್ಕೊಂಡ್ ಬಂದ್ರಂತ. ಏ ಅಣ್ಣ, ತಾತೆ ಯಾಕೆ ಬಂದಿ? ನಿಮ್ಗ ಕರ್ಲಿಕ್ಕತ್ತಾರ್ರಿ ತಾತೆ? ನನ್ನ ಪ್ರೀತಿಯಿಂದ ಕರ್ಲಿಕ್ಕತ್ತಾರ. ಹೌದ್ರಿ, ಹೌದಲ್ಲ, ಪ್ರೀತಿ ಕರೀತಾರ್ರಿ. ಆವತ್ತು ತಾತೆ ಅವರನ್ನ ನಾನು ಪ್ರೀತಿಯಿಂದ ಕರೆಯುವಾಗ ನನ್ನನ್ನು ಬಿಟ್ಟು ಹೋಗಬೇಡ ಪ್ರಿಯೆ, ನನ್ನನ್ನು ಬಿಟ್ಟು ಹೋಗಬೇಡ ಪ್ರಿಯೆ ಎಂದು ನಾನು ಎಷ್ಟೋ ಕರುಣೆಯಿಂದ ಕೇಳಿಕೊಂಡಿ. ನಿನ್ನಿಂದ ನನ್ನ ಜೀವನ ಪಾವನವಾಗಬೇಕಾಗಿದೆ, ನಿನ್ನಿಂದ ನನ್ನ ಜೀವನ ಪವಿತ್ರವಾಗಬೇಕಾಗಿದೆ, ನಿನ್ನಿಂದ ನನ್ನ ಜೀವನ ಬಾಳಿ ಬೆಳಗಬೇಕಾಗಿದೆ ಎಂದು ಹೇಳಿದ್ರು ಕೂಡ ನೀನು ಅಂತರಂಗದ ಆವರಣದಲ್ಲಿ ಹಾರುತ್ತಿರುವ ಗಾಳಿಯ ಪಡುವ ಸೂತ್ರದ ದಾರವನ್ನೇ ಹರಿದುಗದಂತೆ ನನ್ನನ್ನು ಹರಿದು ನೀನು ಹೋಗಬೇಕಾದ ಸ್ಥಾನಕ್ಕೆ ಹೊರಟು. ಆಗ ಪಟವು ಯಾವ ಸಮುದ್ರದಲ್ಲಿಯೇ ತಿಳಿತೋ, ಯಾವ ಮುಳ್ಳಿನ ಕಂಟಿಗೆ ಸಿಕ್ಕು ಹರಿದು ಛಿದ್ರ ಛಿದ್ರವಾಗಿ ಹೋಯಿತೋ ಅನ್ನುವುದು ನೀನು ಹೊರಳಿ ನೋಡಿಲ್ಲ, ಮರಳಿ ಬರಲಿಲ್ಲ. ಹೌದ್ರಿ ತಾತ್ಯ, ಪಾಪ ಪುಣ್ಯಗಳ ಎರಡುವ ಮಧ್ಯದಲ್ಲಿ ಕರ್ಮ ಎಂಬುವ ಗಂಟು ಸುಟ್ಟ ಬೂದಿಯಾಗಿ ಹೋಗುತ್ತದೆ ಹೊರತು ಧರ್ಮದ ಗಂಟು ಯಾವಾಗ ಸುಡಕ್ಕೆ ಸಾಧ್ಯವಿಲ್ಲ. ತಾತ್ಯ, ಅಂತರಂಗದ ಅರಮನೆಯಲ್ಲಿ ಒಂದು ಗಂಚಿನ ಮನೆಯನ್ನು ಕಟ್ಟಬೇಕೆಂದು ಒಂದು ಉಸಕಿನ ಗೋಡೆಯನ್ನೇ ಹಾಕಿದ್ದೆ. ಅಕಸ್ಮಿತವಾಗಿ ಮಳೆಯಾಯಿತು, ಉಸಕಿನ ಗೋಡೆ ಕುಸಿದು ಹೋಯಿತು. ಉಸಕಿನ ಗೋಡೆ ಕುಸಿದು ಹೋದ ಮೇಲೆ ದೇಹಕ್ಕೆ ಬಹಳ ಕಷ್ಟವಾಯಿತು, ಆದರೆ ಮನಸ್ಸ ಹಸನಾಗಿಯೇ ಉಳಿಯಿತು. ಹಸನಾಗಿರುವ ಮನಸ್ಸನ್ನು ಮತ್ತು ಕಸದಲ್ಲಿ ಕೂಡಿಸುವುದು ಸರಿಯಲ್ಲ. ನಾನು ಬರುವುದಿಲ್ಲ, ನನ್ನ ಕರೆಯಬೇಡ, ಮತ್ತಾರು ಹೇಳುತ್ತೇನೆ ಕೇಳು. ಆಕಾಶದಲ್ಲಿ ಹಾರುವ ಹಕ್ಕಿಯು ಒಂದು ದಿನ ನೀರಿನಲ್ಲಿ ಈಜುವ ಮೇನಿಗೆ ಶಪಥ ಮಾಡಿತಂತೆ. ಏನಂತ, ನೀನು ಎಷ್ಟು ದಿವಸ ನೀರಿನಲ್ಲಿ ಈಜುತ್ತಾ ಇರುವೆಯೋ ನಾನು ಅಷ್ಟೇ ದಿವಸ ಆಕಾಶದಲ್ಲಿ ಹಾರುತ್ತಾ ಇರುತ್ತೇನೆ ಅಂತ. ಆದ್ರೆ ಒಂದು ದಿನ ಆಕಾಶದಲ್ಲಿ ಹಾರುವ ಹಕ್ಕಿಯು ನೀರಿನಲ್ಲಿ ಈಜುವ ಮೇನಿಗೆ ಸೋತು ಶರಣಾಗಿ ಮತ್ತು ಭೂಮಿಗೆ ಬರಬೇಕಾಯಿತು. ತಾತ, ಭೂಮಿ ಎನ್ನುವಂತಹ ವಸ್ತು ಹೇಗೆ ಪವಿತ್ರವಾಗಿದೋ ಹಾಗೆ ತಾತ ಹೆಣ್ಣಿಗೆ ಪತಿ ಎನ್ನುವಂತಹ ವಸ್ತು ಅಷ್ಟೇ ಪವಿತ್ರವಾಗಿದೆ. ತಾತ, ಅಂತ ಪತಿಯ ಸೇವೆಯನ್ನು ಬಿಟ್ಟು ಪರಪುರುಷರ ಬೆನ್ನ ಹತ್ತಿ ಬರುವುದು ಸ್ತ್ರೀಯರ ಧರ್ಮವಲ್ಲ, ಇದು ಜಗತ್ತಿನ ವಿರುದ್ಧವಾಗುತ್ತದೆ. ಪತಿಯ ಸೇವೆಯೇ ಪರಮಾತ್ಮನ ಸೇವೆ ತಿಳಿದುಕೊಂಡು ಆತನಿಂದ ತಾತ ಒಂದು ಮುಕ್ತಿ ಮಾರ್ಗ ಹೊಂದಂತ ಹೇಳು. ತಾತ ನನ್ನ ಕರಿಬೇಡ, ನಾನು ಬರೋದಿಲ್ಲ ಅಂತ ಹೇಳು. ತಾತನವ್ರಿ ಯಾಕ್ರಿ ಏನಂದ್ರೆ ತಿಪ್ಪಿ ಒಳಗೊಂದು ಹೂವಿನ ಗಿಡ ಅದ, ಅದೇ ಆ ಗಿಡಕ್ಕ ಹೂವು ಆಗ್ಯದ. ಆ ಹೂವ ತಿಪ್ಪಿಗೆ ಸಲ್ಲಬಹುದು ಅಥವಾ ದೇವರಿಗೆ ಸಲ್ಲಬಹುದು? ದೇವರಿಗೆ ಸಲ್ಲತಕ್ಕದ್ದು. ದೇವರಂದ್ರೆ ಮದುವೆ ಗಂಡ, ತಿಪ್ಪಿ ಅಂದ್ರೆ ಪರಪುರುಷರ. ಪರಪುರುಷರ ಬೆಣ್ಣ ಹತ್ತೋದು ಇವ್ರು ಜಗತ್ತಿನ ವಿರುದ್ಧ ಆಗ್ತದ. ಅದಕ್ಕೆ ನೀವು ಕರಿಬೇಡ್ರಿ, ಬರೋದಿಲ್ಲ ಅಂತ ಹೇಳ್ತಾರ ಅವ್ರು. ಅಣ್ಣ ತಾತೇನವ್ರೆ ಹಿಂಗಂದ್ರೆ? ಹೌದ್ರಿ. ಹಾಗಾದ್ರೆ ಹೇಳುತ್ತೀನಿ ಕೇಳ್ರಿ. ಹೇಳಲ್ಲ ಬಿಟ್ಟ ಆಗಿರಲಾರೆ ಒಂದ ಮಾಜಳೂರ ಐತಿ ಮೋದಿಸ್ಯಾರ ಮಾಜಳೂರ ಐತಿ ಮೋದಿಸ್ಯಾರ ಬಾಬ ಜ್ಞಾಲ ಸುಲಿಂಗ ದಯ ಪೂರ ನಿನ್ನ ಬಿಟ್ಟ ಆಗಿರಲಾರೆ ಒಂದ ಸದ್ಯ ನೋಡಿದ್ರೆ ಇವ್ರು ಬಂಗಾರ ಬೇಡಿದ್ರೆ ಬಂಗಾರ ಕೊಡ್ತೇನು, ಬೆಳ್ಳಿ ಬೇಡಿದ್ರೆ ಬೆಳ್ಳಿ ಕೊಡ್ತೇನೆ, ರೋಕ ರೋಕ ಹಾಕೊಡಂದ್ರು ಸಹಿತ ಒತ್ತಟ್ಟಿ ಪರಡಲ್ಲಿ ಇವ್ರ ಗುಡಿಸುದ, ಒತ್ತಟ್ಟಿ ಪರಡಿಯಲ್ಲಿ ರೊಕ್ಕ ಹಾಕುದ, ಇವ್ರ ತೂಕ ಅಂತ ತೂಕ ಬೆಳ್ಳಿ ರೂಪಾಯಿ ಕೊಡ್ತೇನೆ. ಖರೆ ಅಣ್ಣ ಒಂದ್ ಹೊಸ್ತಲ್ಕ ಬಂದ ಕಾಲ್ ಹಚ್ಚು ಅಂತ ಹೇಳ್ತಾನಲ್ಲ. ಅವು ಏನ ಈಗ ಚಾನ್ಸ್ ಅದು ಮಾಡ್ಕೊ ನೋಡು ತಾತೆ. ಏನು ಏನಂದ್ರ ಈಗ ನಿಮ್ ತೂಕ ತೂಕ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ಕೊಡ್ತಾರ, ಅದಕ್ಕ ಬಂದ ನೀ ಬಂದ ಬರೇ ಹಾಲ್ಕ ಕಾಲ್ ಹಚ್ಚು ಅಂತ ಹೇಳ್ತಾರ. ಪತಿವ್ರತ ಧರ್ಮದಲ್ಲಿ ಗಟ್ಟಿ ಮಾಂಗಲ್ಯ ಸೂತ್ರವನ್ನು ಕಟ್ಟಿಗುಳ ಐತ ಹೋಗ ಹುಡುಗಿ ಹೆಚ್ಚಿಂದ ಮಾನವಳ ಐತ ಹುಡುಗಿ ಮದುವೆ ಗಂಡನಿಂದ ಗಂಡನಿಂದ ಆದ ಶೃಂಗಾರ ಬಳಿ ಕಾಲ ಗಂಗಾರ ಹಣಿ ಮೇಲೆ ಕುಂಕುಮ ಯಾರಿಂದ ನಿನ್ನ ಮದುವೆಯ ಗಂಡನಿಂದ ಅದನ್ನು ಅಳಿಸಿಕೊಳ್ಳಬೇಡ ಹುಡುಗಿ ನನ್ನಿಂದ ಸಾರಿ ದೂರಿ ಹೇಳ್ತೇನೆ ನಾನು ಇಂದ ತಾತ್ಯ. ಅಂತ ಕುಂಕುಮತ್ತವನ್ನು ಅಲಸಿ ಪುರುಷರ ಬೆನ್ನ ಹತ್ತಿ ಬರೋದು ಸ್ತ್ರೀಯರ ಧರ್ಮವಲ್ಲ, ಅದು ಜಗತ್ತಿನ ವಿರುದ್ಧ ಆಗ್ತದೆ ತಾತ್ಯ. ಕಣ್ಣಿಗೆ ಕಾಣುವ ವಸ್ತು ಎಲ್ಲ ಬೆಳ್ಳಗೆ ಇರುವುದೊಂದು ಹಾಲನ್ನು ಮಾಡಿ ಸುಣ್ಣದ ನೀರನ್ನು ಸ್ವೀಕಾರ ಮಾಡಿದರೆ ತಾತ್ಯ ದೇಹಕ್ಕೆ ಅಪಾಯವಾಗುತ್ತದೆ ಹೊರತು ಅದರಿಂದ ಏನು ಉಪಾಯವಾಗಲಾರದು ತಾತ್ಯ. ಹತ್ತಾರು ಹೇಳುತ್ತೀನಿ ಕೇಳು. ಹೇಳಪ್ಪ. ಹೆಣ್ಣಿನ ಜೀವನವೆಂದರೆ ಒಂದು ಮಿದುವಾದ ಬಾಳೆಯಲ್ಲಿ ಇದ್ದ ಹಾಗೆ, ಹೌದು. ಆ ಬಾಳೆಯನ್ನು ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಒಂದು ಮುಳ್ಳಿನ ಕಂಚಿ ಮೇಲೆ ಬಿದ್ದರೆ ಏನಾಗ್ತದೆ, ಬಾಳೆಯಲ್ಲಿ ಹರಿದು ಛಿದ್ರ ಛಿದ್ರವಾಗಿ ಹೋಗ್ತಾ ಇದೆ. ಆದ್ರೆ ಮುಳ್ಳಿನ ಕಂಟಿಗೆ ಮಾತ್ರ ದೋಷವಾಗುವುದಿಲ್ಲ. ಹೆಣ್ಣು ಅಂದ್ರೆ ತಾತ್ಯ ಒಂದು ಬಾಳೆ ಇದ್ದ ಹಾಗೆ, ಗಂಡಸಂದ್ರೆ ತಾತ್ಯ ಒಂದು ಮುಳ್ಳಿನ ಕಂಟಿ ಇದ್ದ ಹಾಗೆ, ತಾತ್ಯ ಪುರಪುರುಷರ ಬೆನ್ನ ಹತ್ತಿ ತಾತ್ಯ ಒಂದು ಛಿದ್ರ ಛಿದ್ರವಾಗಿ ಹೋಗಿಸೋದಲ್ಲ ತಾತೆ. ಇವರು ಕರಿಬಾರ್ದು, ನಾನು ಬರುವುದಿಲ್ಲ ಅಂತ ಹೇಳು. ತಾತನವ್ರು ಯಾಕ್ರಿ ಏನಂದ್ರೆ ಹೂವಿನ ಒಳಗೆ ಹೂವ ಯಾವ ಹೂವ ಶ್ರೇಷ್ಠ? ಯಾವ ಹೂವ ಶ್ರೇಷ್ಠ? ಹೌದು, ಹತ್ತಿ ಹೂವ ಶ್ರೇಷ್ಠ. ಹತ್ತಿ ಹೂವು ಯಾವ ಪ್ರಕಾರ ಶ್ರೇಷ್ಠ ಅದಲ್ಲೋ ಹಾಗ ನಿನ್ನ ಗಂಡ ನಿನಗೆ ಶ್ರೇಷ್ಠ. ಶ್ರೇಷ್ಠ ದಾನ ಗಂಡನ ಬಿಟ್ಟು ತಿರ್ಕೋದೇನ್ ಚಲೋ ಅಲ್ಲ. ನೀವು ಕರಿಬಾರ್ದು ಅವ್ನು ಬರೋಲ್ಲ ಅಂತ ಹೇಳ್ತಾರ ಅಣ್ಣ. ಆ ತಾತೇನವ್ರೆ ಯಾವಾಗಿದ್ರು ಸಹಿತ ಬೆಳ್ಳೆ ಬೆಳೆ ತನಕ ಹೇಳೋದೆಲ್ಲ ಆಯ್ತು ಕರೆ. ಈಗ ಸದ್ಯ ಏನಾಗುದಲ್ಲ, ನನ್ನ ಸಲುವಾಗಿ ಅವ್ರ ಪರಿಸ್ಥಿತಿ ನಾಸೆ ಆಗಿತ್ತು. ಅನ್ನುವಾಗ ನಾ ಅವ್ರನ್ನ ಕೈ ಮುಗಿದು ಕರಿಲಿಕ್ಕೆ ಬಂದಿದ್ದೇನೆ. ಹೌದು ಅಣ್ಣ, ಇನ್ನೂ ಒಂದು ಮಾತು ಪ್ರೇಮ್ಲಿ ಮಾತಾಡಿಸ್ತೀನಿ, ಆಮೇಲೆ ಏನಾಗ್ತದೆ ನೋಡೋಣ. ಖಚಿತ ಬಾಧೀರ ಖಚಿತ ಬಾಧೀರ ಚಲುವೆ ಬಾಧೀರ ಖಚಿತ ಬಾಧೀರ ಚಲುವೆ ಮಾತಾಡು. ಈಗ ಸದ್ಯ ಏನು ಬೇಡಿದ್ದೆಲ್ಲ ಕೊಡ್ತೇನಂದ್ರು ಸಹಿತ ಇವರಿಗೆ ನೆಮ್ಮದಿ ಆಗವಲ್ತ ಆಗ್ವಾತ್ರಿ. ಯಾಕಂದ್ರೆ ಏನ್ ಆಗ್ಬಾರ್ದು ತ್ರಾಸಿಲ್ಲ ಅವ್ರಿಗೆ ಆಗೈತ್ರಿ. ಈಗ ಅವ್ರಿಗೆ ತ್ರಾಸ ಸುದ್ದಿನ ಕೇಳಿದ ಕೂಡ್ಲೆ ಇವ್ರಿಗೆ ಏನ್ ಕೊಡ್ಬೇಕು ಏನಿಲ್ಲ ಅನ್ನುವಂತಹದ್ದ ನನ್ನ ಮನಸ್ಸಿನಲ್ಲಿ ಆಗೈತಿ ಅಣ್ಣ. ಬೇಡಿದ್ದೆಲ್ಲ ನಾ ಕೊಡ್ತೇನೆ ಖರೆ. ಈಗ ಸದ್ಯ ಯಾವ ಯಾವ ಕಾಲಕ್ಕಾದ್ರೂ ಸಹಿತ ಮನುಷ್ಯನಿಗೆ ಜ್ಞಾನೋಪದೇಶ ಬೇಕಲ್ಲ. ದೇಶ ಯಾರೇ ತಿರುಗ್ತಾರಲ್ಲ ಅವ್ರಿಗೆ ಜ್ಞಾನ ಉತ್ಪತ್ತಿ ಆಗ್ತದೆ, ವಿನಃ ಮಾತ್ರ ಮನೆಯಲ್ಲಿ ಇರುವವ್ರಿಗೆ ಮಾತ್ರ ಉತ್ಪತ್ತಿ ಆಗೋದಿಲ್ಲ. ಈಗ ಸದ್ಯ ಅಣ್ಣ ಬೇಡಿದ್ದೆಲ್ಲ ಕೊಡ್ತೇನೆ ಖರೆ, ಸ್ವಲ್ಪ ಬಂದ್ ಮನೆ ಕಾಲ ಹಚ್ಚಿಕೊಂತೀವಿ. ಏನ ಈಗ ನೀ ಏನ್ ಸದ್ಯ ಬೇಡ್ತಿ ಬೇಡ್ದೆಲ್ಲ ಕೊಡತ್ತಾರ? ಬರೇ ಬಂದ ಅವ್ರ ಹೊಸರಿಗೆ ಪಾದ ಹಚ್ಚೆ ಹೋಗಂತ ಹೇಳ್ತಾರ. ಹಲವು ಶಾಸ್ತ್ರ ಓದಿದರೆ ಏನು, ಕಿರಿಯ ಸುತ್ತಿದರೆ ಏನು, ತನ್ನ ತನ್ನಲ್ಲಿ ಕುಳಿತಿದ್ದ ಏನು, ಶಿವ ನಾಮಸ್ಮರಣೆ ಮಾಡಿದ್ರೆ ಏನು, ಪಶು ಪಕ್ಷಿಗಳ ಸಮಾನ ಅಂತ ಬಲ್ಲವರು ಹೇಳಿದ ಮತ್ತೆ ಎಲ್ಲರಿಗೂ ಗೊತ್ತದಲ್ಲ. ಹೌದಲ್ಲ, ಹೌದು. 12 ವರ್ಷ ಗಿರಿಯ ಪರ್ವತಗಳನ್ನು ಸುತ್ತು ಹಾಕಿ ಕಲ್ಲು ದೇವರಿಗೆ ಕೈಮೆಗದು ಪಂಚ ಅಮೃತವನ್ನು ನೈವೇದ್ಯವನ್ನು ಮಾಡಿಸಿ ಹಾಲು ತುಪ್ಪಿನಿಂದ ಅಭಿಷೇಕವನ್ನು ಮಾಡಿದ ತಾತ ಎಷ್ಟು ಪುಣ್ಯವು ಸಿಗಬಹುದು? ಅಷ್ಟ ಪುಣ್ಯ ತಾತ ಒಂದೇ ಒಂದು ಸಲ ತನ್ನ ಪತಿಯ ಪಾದ ಕಮಲಗಳನ್ನು ತೊಳೆದು ಆತನಿಗೆ ಪಂಚ ಅಮೃತ ಭೋಜನವನ್ನು ಊಟ ಮಾಡಿಸಿ ಹಾಲು ತುಪ್ಪಿನಿಂದ ಕೈ ತೊಳಿಸಿದ್ದಾದ್ರೆ 12 ವರ್ಷ ದುಡಿದ ಪುಣ್ಯ ಒಂದೇ ಒಂದು ನಿಮಿಷದಲ್ಲಿ ಬರ್ತದೆ. ಅಂತ ಪುಣ್ಯವನ್ನು ತಾತ ಪುರಪುರುಷರ ಬೆನ್ನು ಹತ್ತಿ ನಾಶ ಮಾಡಿಕೊಳ್ಳೋದಲ್ಲ ತಾತ. ಪತಿ ಅಂದ್ರೆ ತಾತ ಒಂದು ದೇವರಿದ್ದಾಗ ಅಂತ ಬಿಟ್ಟ ತಾತ ಪುರಪುರುಷರ ಬೆನ್ನು ಹತ್ತಿ ಬರೋದು ತಾತ ಜಗತ್ತಿನ ವಿರುದ್ಧವಾಗ್ತದೆ. ತಾತ ಇವರ ಕರಿಬಾರ್ದು, ನಾನು ಬರುವುದಿಲ್ಲ ತಾತ. ಮತ್ತಾರು ಹೇಳುತ್ತೇನೆ ಕೇಳಿ. ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ಹೋಗ ನಾನು ಹೇಳುವ ಮಾತು ಗುರ್ತವಾಯ್ತೇನು. ಏನು ಗುರ್ತ ಚಂದ್ರಪ್ಪ ಸತ್ಯ ಸೈನಿ ಶ್ರೀರತ್ನಾನಿ ಏಕಗಣಿ ರವಿರತ್ನಾನಿ ಗೃಹರತ್ನಾನಿ ಬಾಲಕಂ ಸಭಾರತ್ನಾನಿ ಪಾಂಡಿತ್ಯಂಬಂದ್ರಿ ತಾತ್ಯ ಗುರ್ತವಾಯ್ತೇನು. ಸತ್ಯ ದೊಡ್ಡ ಶ್ರೀಮಂತ ಮನೆಯಲ್ಲಿ ಒಂದು ಸುಂದರವಾದ ಹೆಣ್ಣು ಹೆಣ್ಣು ಆ ಹೆಣ್ಣಿನಲ್ಲಿ ದಾನವನ್ನು ಮಾಡುವಂತ ಅಂಶ ತಾತ ಹೆಣ್ಣಿದ್ರೆ ತಾತ ಮನೆಯೊಂದು ರತ್ತಿದ್ದಂಗೆ ಹೌದಲ್ಲ ಗಂಡ ಹೆಂಡ್ರೆ ನಡುವೆ ತಾತ ಒಂದು ಗಂಡು ಮಗ ಒಂದು ರತ್ತಿದ್ದಂಗೆ ಹೌದು ಆಕಾಶದೊಳಗೆ ತಾತ ಒಂದು ಚಂದ್ರ ಒಂದು ರತ್ತಿದ್ದಂಗೆ ಹೌದು ಹೌದಲ್ಲ ತಾತ ಒಂದಕ್ಕೆ ಒಂದು ಹೋಲಿ ಪ್ರಕಾರ ಯಾವ ಪ್ರಕಾರವಾಗಿ ಚಂದ ಕಾಣಿಸಬಹುದು ಹಂಗ ತಾತ ಇವಳ ಗಂಡ ಇವನು ರತ್ತಿದ್ದಂಗ ರತ್ನದ ಬೆಳಕವನ್ನು ಬಿಟ್ಟು ಪರರತ್ನ ಬೆಳಕಿಗೆ ತಾತ ರತ್ನ ಹಳದ ಬೆಳಕಿಗೆ ಬರುವುದಲ್ಲ ಇವರ ಕರಿಬಾರ್ದು ನಾನು ಬರುವುದಿಲ್ಲ ಅಂತ ಹೇಳು ತಾತಲ್ಲ ತಾತನವ್ರಿ ಯಾಕ್ರಿ ಅವ್ರು ಏನಂದ್ರೆ ನಿಮ್ಮ ಮನೆಯಲ್ಲಿ ಒಂದ್ ರತ್ನ ಹಳ್ಳ ಅದ ಅದೇ ಆ ಹಳ್ಳ ಆ ತಿಪ್ಪೆಯಲ್ಲಿ ಮುಚ್ಚಿ ಇಟ್ಟಿದ್ರಿ ಅಂತ ಎಣ್ಣೆ ರತ್ನ ಹಳ್ಳ ನೀವು ಆ ಪ್ರೀತಿ ಮಾಡಿದ್ರಿ ಪ್ರೀತಿ ಮಾಡಿನ ಆ ಎಣ್ಣೆ ಹಳ್ಳ ಬೆಳಕ ನಿಮ್ಗೆ ಬಿಡುದಿಲ್ಲ ಕರಿಬೇಡಿ ಅವ್ರು ಬರುದಿಲ್ಲ ಅಂತ ಹೇಳ್ತಾರ ಅವ್ರು ಅಣ್ಣ ಯಾವ ಕಾಲಕ್ಕಾದ್ರೂ ಮನುಷ್ಯನಿಗೆ ಮಾತಾಡಿಸ್ಬೇಕಾದ್ರೆ ಮೂರಿ ಮೂರು ಮಾತು ಹೌದು ಹೌದಿಲ್ಲ ಈಗ ಎರಡು ಸಲ ಅಂತ ಮಾತಾಡ್ಸೀವಿ ಹೌದು ಇನ್ನೊಂದ್ ಮಾತದ ಇನ್ನೊಂದ್ ಮಾತು ಪ್ರೇಮದಿಂದ ಮಾತಾಡಿಸ್ತೀನಿ ಅಣ್ಣ ಮಾತಾಡಿಸ್ತೀನಿ ಪ್ರಿಯಕರ ಮೈತರ ಪ್ರಿಯಕರ ಮೈತರ ಏಕಾಏಕಿ ಕಾಡದಾಗಿ ಹೋದ ನೋವ ಮನಸೆ ಮಾಡಿ ಏಕಾಏಕಿ ಕಾಡದಾಗಿ ಹೋದ ನೋವ ಮನಸೆ ಮಾಡಿ ಬಿಟ್ಟ ನನ್ನ ಅನಂತರ ಏಕಾಏಕಿ ಹೇಳರಿ ಬುದ್ಧಿವಂತರ ಹೇಳರಿ ಬುದ್ಧಿವಂತರ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನೆ ಅಂತ ಚಾಲಿ ವರ್ಯಾತೇನೆ ನಾಚಿ ಬಿಟ್ಟ ಕರಿಯತೇನೆ ಮಾಡವಲ್ಲವ್ವ ಸರ್ಕಾರ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನ ಅಂತ ಚಾಲಿ ವರ್ಯಾತಿಯನ್ನ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನ ಮಾಡವಲ್ಲವ್ವ ಸರ್ಕಾರ ತಾತೇನವ್ರ ಈಗ ಸದ್ಯನ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ನನ್ನ ಗಂಡನ ಖಬರ್ ನಾ ಮಾಡ್ಬೇಕಾಗಿದ್ರೆ ಪ್ರೇಮಕ್ಕೆ ಮರಳಾಗಿ ನಾ ಇಲ್ಲಿ ತನಕ ಬರ್ತಿದ್ದಿಲ್ಲ ಹೌದು ಈಗ ಸದ್ಯ ನೋಡಿದ್ರೆ ಇವ್ರು ಯಾವಾಗ ನನ್ನ ಮನೆಗೆ ಬಂದವರು ಯಾವಾಗಿಲ್ಲೋ ಎಲ್ಲೋ ನನ್ನ ಇಷ್ಟು ಮನಸ್ಸು ನಂದು ಹಂಬಲಿಸ್ತದ ಈಗ ಸದ್ಯ ಅವ್ರು ಬೇಡಿದ್ದೆಲ್ಲ ಕೊಡ್ತೇನೆ ನಮಗ ಯಾಕೆ ಬಲ್ಲಂತಾರ ಮತ್ತು ಏನ್ ಬೇಕಾಗ್ತದ ಕೇಳಲ್ಲ ಅಣ್ಣ ನಾ ಕೊಡ್ತಾ ಇದ್ದೇನೆ ಸದ್ಯ ಈಗ ಅವ್ರು ಬಂದ್ರೆ ಹೆಂಗಾಗ್ತದ ಗೊತ್ತದ ನಮ್ಮ ಸಾವಳಿಗೆ ಶಿವಲಿಂಗೇಶ್ವರ ಬಂದಂಗ ಆಗ್ತದ ಹೌದು ಅಣ್ಣ ಏಕದಮ್ ಬಂದ್ಬೇಡ ಅಂತ ಹೇಳ್ರಿ ಹೇಳುಗ್ರಿ ನೀ ಯಾಕಿಲ್ಲತ್ತಪ್ಪ ಏನ್ ಕಾರಣ ಅಂತ ಅವ್ರು ಏನಿಲ್ಲ ಅಂದ್ರ ತತ್ ಈಗ ಹೌದು ಹತ್ತ ಮಾತು ಹೇಳಿದ್ರೊಳಗೆ ಏನು ಅರ್ಥ ಇಲ್ಲ ಮುತ್ತಿನಂಗ ಮಾತು ಹೇಳತ್ತೇನ ಕೇಳ ಬಂದ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಬಂದ ಹೋಗು ನೋಡಿ ಏಟಿದ ಬಂದ ಬರೇ ಕತ್ತಲಿ ಬರುವಾಗ ಎಷ್ಟಗಳ ಸೀರಿ ಹೋಗುವಾಗ ಎಷ್ಟಗಳ ಸೀರಿ ತಿಳ ನೋಡಿ ಏಟಿದ ಬಂದ ಮೂರ ದಿನದ ಸಂತಿ ಸಂತಿ ಸಂತಿ ಮಾಡ್ಕೊಳಕರೆ ಬಂದ ತಿರುಗಾಡಿ ಮಾಡಿಕೊಂಡಿರಿ ಎಲ್ಲ ಸಂತಿ ಪಾಪದ ಗಂಟನ್ನು ಕಟ್ಟಿಕೊಂಡು ಹೋಗುವಾಗ ತಾತ್ಯ ಮತ್ತೆ ಪುಣ್ಯದ ಸ್ಥಾನ ಏಕಬೇಕಾಗ್ಯದ ಮೋಕ್ಷವ ದಾರಿಯನ್ನು ಹೊಂದ್ರೆ ತಾತ ಇವರಿಗೂ ಚಂದ ನನಗೂ ಚಂದ ಕರಿಬಾರ್ದು ನಾನು ಬರುವುದಿಲ್ಲ ಅಂತ ಹೇಳು ಅಣ್ಣ ತಾತೇನವ್ರಿ ಯಾಕ್ರಿ ಅವ್ರ ತರ ನೀವು ಕರಿಬಾರ್ದು ಅವ್ರು ಬರೋದಿಲ್ಲ ಅಂತ ಹೇಳ್ತಾರ ಯಾಕೆ ಬರೋದಿಲ್ಲ ಕೇಳ ಇವರನ್ನ ಜರ್ ಬಿಟ್ಟಿದ್ದಾದ್ರೆ ಏನಾಗೋದ್ ಪರಿಸ್ಥಿತಿ ಎಲ್ಲ ಆಗೋದಕ್ಕರೆ ಅಣ್ಣ ಕೇಳಿ ನಾ ಹೇಳ್ತಾನೆ ಹೇಳ್ರಿ ಓ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಳಿದ್ದವನಿಗೆ ಭಾರೆ ಪತ್ತವನಿಗೆ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ನೀರೋಳಿದ್ದವನಿಗೆ ಭಾರೆ ಪತ್ತವನಿಗೆ ನೀರೋಳಿದ್ದವನಿಗೆ ಜಯ ಮಂಗಲ ನೀರೋಳಿದ್ದವನಿಗೆ